ಬಂದೋ ತನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬರೆ ಬಂದೋ ಸಣ್ಣೇರಿ ಮ್ಯಾಲೆ ಮಾಡಿ ಬಂದೋ ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಾಡಿ ಬಂದೋ ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಡಿ ಬಂದೋ ಚೌಡವ್ವ ಸಣ್ಣೇರಿ ಮ್ಯಾಲೆ ಮಡಿ ಬಂದೋ ಚೌಡವ್ವ ಮಡಿಯ ತೆಗೆಯೋದು ಬೆಳಗಾದೋ ಬಾಳೆ ಬಾಗಿದವೋ ಮಡಿಯ ತೆಗೆಯೋದು ಬೆಳಗಾದೋ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ. ರೈತ ಬಾಂಧವರೇ, ಈಗ ಕೇಳಿ ರೈತ ಸ್ನೇಹಿ ಕೇಂದ್ರ ಹಿರಿಯೂರು ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಫಾರಂ ಇಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣೆ ವಿಭಾಗದ ವಿಜ್ಞಾನಿ ಡಾ ಪ್ರೀತಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ಕೃಷಿ ವಿಸ್ತರಣೆ ವಿಭಾಗದ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಪ್ರೀತಿ ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತ ಸ್ನೇಹಿ ಕೇಂದ್ರವಾಗಿ ಈ ಕೇಂದ್ರ ರೈತರಿಗೆ ಯಾವ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನ ಒದಗಿಸಿಕೊಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಹೇಳಿ, ಈಗ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡಿಕೊಡಲಾಗಿದೆ ಅಂತ ಹೇಳಿದ್ರ, ಒಂದು ನಿಟ್ಟಿನಲ್ಲಿ ಈ ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರ ರೈತ ಸ್ನೇಹಿ ಕೇಂದ್ರ ಅಂತಲೂ ನೀವು ಹೇಳಿದ್ರ, ಅಂದ್ರೆ ಯಾವ ರೀತಿ ಸೌಲಭ್ಯಗಳು ಇದಾವೆ ನಮ್ಮ ಕೃಷಿಕರಿಗೆ, ಇದ್ರ ಬಗ್ಗೆ ಹೇಳಿ. ಮೊದಲನೇದಾಗಿ ಎಲ್ಲಾ ಕಿಸಾನ್ ವಾಣಿ ಶ್ರೋತೃಗಳಿಗೆ ನಮಸ್ಕರಿಸುತ್ತಾ ನಾನು ನನ್ನ ಮಾತನ್ನ ಶುರು ಮಾಡ್ತೀನಿ. ಈ ದಿನ ಈ ಕೃಷಿ ವಿಜ್ಞಾನ ಕೇಂದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದ್ರೆ ನಮ್ಮ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ಏನೇನು ಸಿಗುತ್ತೆ ಅಂತ ಎಷ್ಟೋ ರೈತರಿಗೆ ಗೊತ್ತಿರಲ್ಲ. ಗೊತ್ತಿದ್ರು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಮುಖ್ಯವಾಗಿ ಯಾವುದರ ಬಗ್ಗೆ ಅವ್ರಿಗೆ ಮಾಹಿತಿ ಇದ್ದಾಗ ಮಾತ್ರ ಅದು ಹೆಂಗಿದೆ ಅಂತ ಹೇಳಿ ಬಳಸ್ಕೋಬಹುದು. ಪ್ರಮುಖವಾಗಿ ಹೇಳಬೇಕು ಅಂತ ಅಂದ್ರೆ, ನಮ್ಮ ಭಾರತದಲ್ಲಿ ICAR ಅಂತ ಇದೆ, ಭಾರತೀಯ ಅನುಸಂಧಾನ ಕೃಷಿ ಪರಿಷತ್. ಈ ICAR ನಿಯಮಾವಳಿಗಳ ಪ್ರಕಾರ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ಕೆಲಸ ನಿರ್ವಹಿಸುತ್ತೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಫಾರಂ ಚಿತ್ರದುರ್ಗ, ಇದು ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾನಿಲಯದ ಕೆಳಗಡೆ ಕಾರ್ಯನಿರ್ವಹಿಸ್ತಾ ಇದೆ. ಇದು ಚಿತ್ರದುರ್ಗ ಜಿಲ್ಲೆನ ಮುಖ್ಯವಾಗಿ ನೋಡುತ್ತೆ. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲಾ 6 ತಾಲೂಕುಗಳನ್ನು ಸಹ ಈ ಕೃಷಿ ವಿಜ್ಞಾನ ಕೇಂದ್ರ ಉತ್ತರಿಸುತ್ತೆ. ಅಂದರೆ ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲಾ ತಾಲೂಕಿನ ರೈತರು ಸಹ ಅವರ ಸಮಸ್ಯೆಗಳನ್ನು ಬಂದು ಇಲ್ಲಿ ತಿಳಿಸಬಹುದು. ಈಗ ಉದಾಹರಣೆಗೆ ಮೊದಲನೇದಾಗಿ ಭೂಮಿ ಸಿದ್ಧತೆಯಿಂದ ಹಿಡಿದು ಮಾರುಕಟ್ಟೆ ಮಾಡುವವರೆಗೂ ಸಹ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಒಬ್ಬ ರೈತನಿಗೆ ಅವನು ಉತ್ಪಾದಕತೆ ಜಾಸ್ತಿ ಮಾಡುವುದಷ್ಟೇ ಅಲ್ಲ, ಅದನ್ನ ಹೇಗೆ ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಅವ್ರು ಪಡಿಬೇಕು ಅನ್ನೋದ್ರು ಸಹ ಮಾಹಿತಿ ಸಿಗುತ್ತೆ. ಪ್ರತಿಯೊಬ್ಬ ರೈತನು ಸಹ ಅವನು ಏನೇ ಬೆಳೆ ಬೆಳಿಲಿ, ಚಿತ್ರದುರ್ಗದಲ್ಲಿ ಅನೇಕ ವೈವಿಧ್ಯ ಬೆಳೆಗಳಿದ್ದಾವೆ, ಇದು ಮುಖ್ಯವಾಗಿ ಒಣ ಪ್ರದೇಶ ಎಲ್ರಿಗೂ ಗೊತ್ತಿರೋ ಹಾಗೆ, ಆದ್ರೆ ಇಲ್ಲಿ ವಿವಿಧವಾದಂತಹ ಬೆಳೆಗಳಿದೆ. ಮೊದಲನೇದಾಗಿ ಎಲ್ಲಾ ರೈತರು ಏನ್ ಮಾಡಬೇಕು ಅಂತ ಅಂದ್ರೆ, ಅವರು ಮಣ್ಣಿನ ಮತ್ತೆ ಅವರು ನೀರಾವರಿ ಮಾಡೋಕೆ ಬಳಸುವಂತಹ ನೀರಿನ ಟೆಸ್ಟ್ ಮಾಡಿಸ್ಕೋಬೇಕು. ಆ ಸಾಯಿಲ್ ಅಂಡ್ ವಾಟರ್ ಕ್ವಾಲಿಟಿ ಟೆಸ್ಟ್, ಮಣ್ಣು ಮತ್ತು ನೀರಿನ ಪರೀಕ್ಷೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿಕೊಡಲಾಗುತ್ತೆ. ನೀವು ತಂದು ಕೊಟ್ರೆ ನಿಮಗೆ ಒಂದು ವಾರದಿಂದ 15 ದಿನದೊಳಗಾಗಿ ನಿಮಗೆ ನಿಮ್ಮ ರಿಸಲ್ಟ್ ಸಿಗುತ್ತೆ. ಜೊತೆಯಲ್ಲಿ ನಿಮ್ಮ ಸಾಯಿಲ್ ಅಥವಾ ನಿಮ್ಮ ಮಣ್ಣು ನೀರಿನ ಗುಣಮಟ್ಟ ಹೇಗಿದೆ, ಅದಕ್ಕೆ ನೀವೇನ್ ಮಾಡಬೇಕಾಗತ್ತೆ ಅನ್ನೋದನ್ನು ಸಹ ತಗೊಳ್ತಾರೆ. ಅದ್ರ ಜೊತೆಯಲ್ಲಿ ಅದಕ್ಕೇನ್ ಫೀಸ್ ಚಾರ್ಜ್ ಮಾಡ್ತಾರೆ ಅಂದ್ರೆ, ನೀರನ್ನ ಪರೀಕ್ಷೆ ಮಾಡಲಿಕ್ಕೆ 100 ರೂಪಾಯಿ ಹಾಗೂ ಮಣ್ಣನ್ನ 150 ರೂಪಾಯಿ, ಒಟ್ಟು 250 ಮಣ್ಣು ಮತ್ತು ನೀರು ಎರಡನ್ನೂ ಸಹ ಪರೀಕ್ಷೆ ಮಾಡಿ ನಿಮಗೆ ವರದಿಯನ್ನ ಕೊಡ್ತಾರೆ. ಆಮೇಲೆ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಯಾವ ತರ ಕೆಲಸ ನಿರ್ವಹಿಸುತ್ತೆ ಅಂದ್ರೆ, ಪ್ರತಿಯೊಂದು ಒಂದೊಂದು ಜಿಲ್ಲೆಗೆ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಮಾಡ್ಕೊಂಡು ಹೋಗಿರ್ತಾರೆ. ಆ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ರೈತರಿಗೆ ಏನೇನು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಆ ತರ ನಾವು ಧ್ಯೇಯೋ ದೇಶಗಳ ಮುಖಾಂತರ ಒಂದೊಂದೇ ಸೌಲಭ್ಯಗಳನ್ನ ರೈತರಿಗೆ ತಲುಪಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ನಾನು ಹೇಳ್ದಂಗೆ ಈಗ ಅವ್ರಿಗೆ ಅವರ ಮಣ್ಣು ಮತ್ತು ನೀರನ್ನ ಬೆಳೆ ಬೆಳೆಸ್ಕೊಂಡು ಹೋಗಿ, ಜೊತೆಯಲ್ಲಿ ಪ್ರತಿ ವರ್ಷ ಸಹ ICR ಅಟಾರಿ ಅಂತ ಇದೆ, ಆ ಅಟಾರಿ ಅಂಡರ್ ಅಲ್ಲಿ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರ ಸಹ ಕಾರ್ಯನಿರ್ವಹಿಸುತ್ತೆ. ಅವರ ಗೈಡ್ಲೈನ್ಸ್ ಪ್ರಕಾರನೇ ಪ್ರತಿ ವರ್ಷನೂ ರೈತರ ತಾಕಿನಲ್ಲಿ ಪ್ರಾತ್ಯಕ್ಷಿಕೆಗಳು ಮಾಡ್ತೀವಿ, ತರಬೇತಿಗಳು ಮಾಡ್ತೀವಿ. ಅದನ್ನ ನೀವು ಮಾಹಿತಿ ನಮ್ಮ ವೆಬ್ಸೈಟ್ ಇಂದ ಸಹ ಪಡ್ಕೋಬಹುದು. ಆತರ ಮಾಡಿ ರೈತರ ಎದುರಿನಲ್ಲೇನೆ ಡೆಮಾನ್ಸ್ಟ್ರೇಷನ್ಸ್ ಪ್ರಾತ್ಯಕ್ಷಿಕೆಗಳಿದೆ ಏನಿದೆ ರೈತರ ತಾಕಿನಲ್ಲೇ ಮಾಡ್ತೀವಿ. ಹಾಗ ನಿಮ್ಗೆ ಏನಾಗುತ್ತೆ, ಸೀಯಿಂಗ್ ಇಸ್ ಬಿಲೀವಿಂಗ್. ಎಲ್ಲೋ ಕೂರಿ ಯಾವ್ದೋ ವಿಜ್ಞಾನಿ ಏನೋ ಹೇಳೋದ್ರ ಬದಲು ನೀವೇ ರೈತರೇ ವಿಜ್ಞಾನಿಗಳಾಗಿ ಅವರ ಜಮೀನಿನಲ್ಲೇ ಅವರು ಬೇಕಾದಂತಹ ಪ್ರಾತ್ಯಕ್ಷಿಕೆಗಳನ್ನ ಮಾಡಿ ನಮ್ಗೆ ಅಪ್ರೂವಲ್ ಸಿಕ್ಕಿರುವಂತಹ ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತೀವಿ. ಹಾಗಾಗಿ ನಿಮ್ಗೆ ಇನ್ಪುಟ್ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ. ಇದನ್ನ ಇನ್ನೊಂದ್ ತರ ಮಾಡಿದ್ರೆ ಹೇಗೆ ಇಂಪ್ರೂವ್ ಆಗುತ್ತೆ, ನಿಮ್ಗೆ ಹೇಗೆ ನೀವು ಬೆಳಿಬಹುದು ಅನ್ನೋದು ಸಹ ನಿಮ್ಗೆ ಗೊತ್ತಾಗುತ್ತೆ. ಈಗ ಮುಖ್ಯ ಧ್ಯೇಯೋದ್ದೇಶಗಳ ಬಂದ್ರೆ ಕೃಷಿ ವಿಜ್ಞಾನ ಕೇಂದ್ರದ ನಿರ್ದಿಷ್ಟ ಸ್ಥಳ, ಸುಸ್ಥಿರ ಭೂ ಬಳಕೆ, ಹಾಗೆ ವ್ಯವಸ್ಥೆಗೆ ಸೂಕ್ತವಾಗಿರುವಂತಹ ತಂತ್ರಜ್ಞಾನಗಳನ್ನ ಮರು ಪರಿಶೀಲನೆ ಮಾಡುವಂತದ್ದು. ಉದಾಹರಣೆಗೆ ಯಾವುದೋ ಒಂದು ತಂತ್ರಜ್ಞಾನವನ್ನ ಯಾವುದೋ ಬೇರೆ ದೇಶದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಬಿಡುಗಡೆ ಮಾಡಿರ್ತಾರೆ, ಆ ತಂತ್ರಜ್ಞಾನವನ್ನ ಇಲ್ಲಿ ನಾವು ಈ ಜಿಲ್ಲೆಯಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ವಿಲೇಜ್ ನಲ್ಲಿ ಆಗುತ್ತಾ, ಸೂಟ್ ಆಗುತ್ತಾ, ರೈತರು ಇದನ್ನ ಅಳವಡಿಸ್ಕೋಬಹುದಾ ಅಂತ ಚೆಕ್ ಮಾಡ್ತೀವಿ. ಆನ್ ಫಾರ್ಮ್ ಟೆಸ್ಟ್ ಆಗಿರುತ್ತೆ. ಪ್ರತಿ ವರ್ಷದಲ್ಲೂ ಕೆಲವೊಂದು ತಂತ್ರಜ್ಞಾನಗಳನ್ನ ಟೆಸ್ಟ್ ಮಾಡ್ತೀವಿ. ಅದಾದ ನಂತರ ರೈತರಿಗೆ ಮತ್ತೆ ಕೃಷಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗಿರ್ಬೋದು, AAOs ಇರ್ಬೋದು, ಅವರಿಗೆಲ್ಲ ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ತರಬೇತಿಗಳನ್ನು ಸಹ ನಾವು ಅರೇಂಜ್ ಮಾಡಿರ್ತೀವಿ. ನಂತರ ಈ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತನ್ನದೇ ಆದಂತಹ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಉದಾಹರಣೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯೂರಿನ ಪ್ರಮುಖ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂದ್ರೆ ನಿಮ್ಗೆಲ್ರಿಗೂ ತಿಳಿದಿರುವಂತಹ ಈರುಳ್ಳಿ ಬೀಜೋತ್ಪಾದನೆ. ಈರುಳ್ಳಿ ಬೀಜೋತ್ಪಾದನೆ ಮಾಡಿರುವಂತಹ ಹೊಸಕುಂದೂರಿನಲ್ಲಿ ರೈತರು ಆಗ್ಲೇ ಕೋಟಿ ವರ್ಗೂ ಅವರು ಲಾಭವನ್ನ ಪಡೆದಿದ್ದಾರೆ. ಅವರು ಆನಿಯನ್ ಬಲ್ಬ್ ಪ್ರೊಡಕ್ಷನ್ ಜೊತೆಗೆ ಅವರು ಬೀಜವನ್ನು ಉತ್ಪಾದನೆ ಮಾಡಿ ಅವರ ಆದಾಯನ ಸಹ ದ್ವಿಗುಣ ಮಾಡಿಕೊಂಡು ಅವರು ಹೆಚ್ಚಿನ ಹೆಚ್ಚಿನ ಆದಾಯನ ಪಡಿತಾ ಇದ್ದಾರೆ. ಈಗ ಅದೇ ಕಾರ್ಯಕ್ರಮವನ್ನು ನಾವು ಹಿರಿಯೂರ್ ಹತ್ರದ ಚಿಪ್ಪಿನ ಕೆರೆಯಲ್ಲಿ ನಾವು ನೆಕ್ಸ್ಟ್ ಮುಂದೆ ಈರುಳ್ಳಿ ಬೀಜೋತ್ಪಾದನೆಯನ್ನ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಮ್ಮಿಕೊಳ್ತಾ ಇದ್ದೀವಿ. ಈಗ ಭೂಮಿಯ ಒಂದು ಗುಣಮಟ್ಟವನ್ನು ನಾವು ಕಾಪಾಡಿದಾಗ ಉತ್ತಮವಾದ ಒಂದು ಗುಣಮಟ್ಟದ ಬೆಳೆಗಳನ್ನ ನಾವು ಅದರಲ್ಲಿ ಬೆಳೆದು ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ಸಾಕಷ್ಟು ಸುಧಾರಿಸಿಕೊಳ್ಬಹುದು ಅಂತ ಹೇಳಿ ಒಂದು ಮಾತಿದೆ. ಅಂದ್ರೆ ನಿಮ್ಮ ಒಂದು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಸಾವಯವ ಕೃಷಿ ಬಗ್ಗೆ ಏನಾದರೂ ಹೆಚ್ಚು ಒಲವು ಕೊಟ್ಟು ರೈತರಿಗೆ ತಿಳಿಸ್ತೀರಾ, ಇದ್ರ ಬಗ್ಗೆ ಏನೇನು ಸೌಲಭ್ಯ ಇದೆ ಮೇಡಮ್? ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಸರ್ ನೀವು. ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಟ್ಟು 7 ವಿಜ್ಞಾನಿಗಳು ಕಾರ್ಯನಿರ್ವಹಿಸ್ತಾರೆ. ಅದರಲ್ಲಿ ಒಬ್ಬರು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರು ಮುಖ್ಯವಾಗಿ ಬೇಸಾಯ ಶಾಸ್ತ್ರ ತಜ್ಞರಾಗಿರ್ತಾರೆ. ನೀವು ಕೇಳಿದ್ರೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಜೊತೆಲಿ ಈಗ ಯಾವುದೇ ತರಕಾರಿಗಳನ್ನ ತಗೊಂಡ್ರು, ಏನೇ ಹೊರಗಡೆ ನಾವು ತಗೊಂಡ್ರು ಏನ್ ಭಯ ಇದೆ ಅಂದ್ರೆ ಇದಕ್ಕೆ ಜಾಸ್ತಿ ಕೆಮಿಕಲ್ ಹಾಕಿರ್ತಾರೆ, ಇದನ್ನ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಹಾನಿ ಆಗುತ್ತೆ, ಆರೋಗ್ಯ ತುಂಬಾ ಏರುಪೇರಾಗುತ್ತೆ. ನಾವು ನಮ್ಮ ಮಕ್ಕಳಿಗೆ ಬರೀ ಆರೋಗ್ಯಕರ ಆರ್ಗ್ಯಾನಿಕಲಿ ಗ್ರೋನ್ ಫುಡ್ ಮಾತ್ರ ಕೊಡಬೇಕು ಅಂತ ಒಂದು ಬೇಸಾಯ ಶಾಸ್ತ್ರ ತಜ್ಞರಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಂತಹ ರೈತರು ಅವರ ಫೀಡ್ಬ್ಯಾಕ್ ಅವರಿಂದ ತಗೊಂಡು ಅವ್ರೇನಾದ್ರೂ ನಮ್ಗೆ ಇಂಥದೇ ಟಾಪಿಕ್ ಬಗ್ಗೆ ತರಬೇತಿ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಅವರು ಒಂದು 25 ಜನದಿಂದ 30 ಜನ ರೈತರ ಸಂಘ ಅವರೇ ಸಂಘ ಮಾಡ್ಕೊಂಬಂದ್ರೋ ಇಲ್ಲ ಅವರೇ ಇಷ್ಟು ಜನ ಅಂತ ಮಾಡ್ಕೊಂಬಂದ್ರೆ ಆ ತರಬೇತಿ ಆರ್ಗನೈಸ್ ಮಾಡ್ತೀವಿ. ಹಾಗೂ ಇಲ್ಲ ಅಂತ ಅಂದ್ರೆ ಅವ್ರ ನೇಮ್ ರಿಜಿಸ್ಟರ್ ಮಾಡಿಸ್ಕೊಂಡು ಹೋದ್ರೆ ಮಿನಿಮಮ್ 25 ಜನ ಆಗ್ಬೇಕು ನಮ್ಮಲ್ಲಿ ತರಬೇತಿ ಕೊಡ್ಲಿಕ್ಕೆ. ಹಾಗಾಗಿ 25-30 ಜನ ಅವರೇ ಆದ್ರೂ ಸಹ ತರಬೇತಿ ಕೊಡ್ತೀವಿ. ಮತ್ತೊಂದೇನು ಅಂದ್ರೆ ನಾವು ರೈತರನಲ್ಲದೆ ಈ ಅರ್ಬನ್ ಏರಿಯಾ ಏನ್ ಬರುತ್ತೆ, ಟೌನ್ ಏನ್ ಬರುತ್ತೆ, ಅವರಲ್ಲೂ ಸಹ ಈ ನೀವು ಕೇಳಿದಂತ ಪ್ರಶ್ನೆ, ನಾವು ಹೊರಗಡೆ ಬೆಳೆದಿದ್ರಲ್ಲಿ ಅವ್ರು ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಕಂಟಾಮಿನೇಷನ್ ಆಗಿರುತ್ತೆ, ನಮ್ಗೆ ಅದನ್ನ ತಿನ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಾರಸಿ ಕೈತೋಟ ಟೆರೇಸ್ ಗಾರ್ಡನಿಂಗ್ ಈಗ ಎಲ್ಲಾ ಪ್ರತಿಯೊಬ್ರು ಗೊತ್ತಿರುವಂತದ್ದೇ, ತಾರಸಿ ಕೈತೋಟದ ಬಗ್ಗೆನೂ ತರಬೇತಿ ಹಾಗೂ ಡೆಮಾನ್ಸ್ಟ್ರೇಷನ್ ಸಹ ಹಮ್ಮಿಕೊಳ್ತಿದ್ದೇವೆ. ಈ ವರ್ಷ ತುಂಬಾ ಖುಷಿ ಆಗ್ತಿದೆ, ಎಲ್ಲಾ ರೈತರು ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಬಬೂರ್ ಫಾರ್ಮ್ಗೆ ಬಂದು ಈ ವರ್ಷ ನಾವು ತಾರಸಿ ತೋಟವನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ನೀವು ಬಂದು ಇಲ್ಲಿ ಇರುವಂತಹ ಡೆಮೋ ಯೂನಿಟ್ ನ ನೋಡಿ ನೀವು ಇದನ್ನ ಹೇಗೆ ಅಳವಡಿಸ್ಕೋಬಹುದು ಅಂತ ಖಂಡಿತ ಮಾಹಿತಿ ಪಡೆದು ನಿಮ್ಮಲ್ಲೂ ಅನುಸರಿಸಿಕೊಂಡು ನೀವು ಅದನ್ನ ಫಾಲೋ ಮಾಡಿ ನಮ್ಗೆ ಈ ರೀತಿ ನಾವು ಅನುಸರಿಸಿದ್ವಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನೋಡಿ ಆ ಮಾಡೆಲ್ನ ನಾವು ಅನುಸರಿಸಿದೀವಿ. ಇದರಿಂದ ನಮ್ಗೆ ಇಷ್ಟ ಆದಾಯ ಬಂದಿದೆ, ಅಥವಾ ಇದರಿಂದ ನಮ್ಗೆ ಆದಾಯ ಅಂದ್ರೆ ರೈತರು ಬರೀ ಎಕನಾಮಿಕ್ ಟರ್ಮ್ಸ್ ಅಂದ್ರೆ ಮನಿ ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಆರೋಗ್ಯ ವೃದ್ಧಿ ಆಗೋದು ಸಹ ಒಂದು ಮುಖ್ಯವಾದಂತ ಆದಾಯನೇ. ಯಾಕೆಂದ್ರೆ ಈಗ ಇರೋ ಸ್ಥಿತಿನಲ್ಲಿ ಆರೋಗ್ಯ ಮೇಂಟೈನ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಹಾಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದೇ ಅಲ್ಲ ಸರ್, ರೈತರಿಗೆ ಯಾವುದೇ ತರದ ಯಾವುದೇ ಟಾಪಿಕ್ ಮೇಲಾಗ್ಲಿ, ಬೇಸಾಯ ಶಾಸ್ತ್ರದಲ್ಲಿ ಅಥವಾ ಏನ್ರದೇ ಬಗ್ಗೆ ಅವ್ರಿಗೆ ಮಾಹಿತಿ ಬೇಕು ಅಂದ್ರೆ ನಮ್ಮಲ್ಲಿ ಮಣ್ಣು ವಿಜ್ಞಾನಿ ಇದಾರೆ, ಬೇಸಾಯ ಶಾಸ್ತ್ರ ವಿಜ್ಞಾನಿ ಇದಾರೆ, ಹಾರ್ಟಿಕಲ್ಚರ್ ಅವರಿದ್ದಾರೆ ತೋಟಗಾರಿಕೆ ಬೆಳೆಗಳ ಬಗ್ಗೆ. ಹಾಗೆ ಅಲ್ಲಿ ಬರುವಂತಹ ಮುಖ್ಯ ಕೀಟಗಳಿರಬಹುದು ಅಥವಾ ಮುಖ್ಯ ರೋಗಗಳಿರ್ಬೋದು, ಅದಕ್ಕೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೂ ಸಹ ನಮ್ಮಲ್ಲಿ ವಿಜ್ಞಾನಿಗಳಿದ್ದಾರೆ. ನೀವು ಬಂದು ನಿಮಗೆ ಏನ್ ಮಾಹಿತಿ ಬೇಕು ಪಡಿಬಹುದು. ಜೊತೆಲಿ ನಮ್ಗೆ ಇಂಥದೇ ಪರ್ಟಿಕ್ಯುಲರ್ ಆಗಿ ಬೇಕು ಮಾಹಿತಿ, ಇಂಥದ್ರ ಮೇಲೆ ತರಬೇತಿ ಬೇಕು, ಇಂಥದ್ರ ಮೇಲೆ ಡೆಮಾನ್ಸ್ಟ್ರೇಷನ್ ಬೇಕು ಅಂದ್ರೆ ನಮ್ಮಲ್ಲಿ ಒಂದು ರಿಜಿಸ್ಟರ್ ಬುಕ್ ಮೇಂಟೈನ್ ಮಾಡ್ತಾ ಇದೀವಿ. ಬಂದು ನಿಮ್ ಮಾಹಿತಿ ನಮೂದನೆ ಮಾಡಿ ತುಂಬಾ ಪರ್ಟಿಕ್ಯುಲರ್ ಆಗಿ, ಫಾರ್ ಎಕ್ಸಾಂಪಲ್ ಮಶ್ರೂಮ್, ನಮ್ಗೆ ಅಣಬೆ ಬೇಸಾಯದ ಬಗ್ಗೆ ತರಬೇತಿ ಬೇಕು, ಅಥವಾ ನಮಗೆ ಹನಿ ಬೀ ಫಾರ್ಮಿಂಗ್, ಎಷ್ಟೋ ರೈತರು ಹನಿ ಬೀ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ಅವ್ರಿಗೇನೋ ಒಂದು ಮಿಲೆಟ್ಸ್. ಈ 2023 ವರ್ಷವನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಘೋಷಣೆ ಮಾಡಿದ್ದಾರೆ. ಅದು ಕಿರುಧಾನ್ಯದಿಂದ ಸಿರಿಧಾನ್ಯದ ಕಡೆ ಹೋಗಿದೆ, ಅದ್ರ ಬಗ್ಗೆ ವ್ಯಾಲ್ಯೂ ಅಡಿಷನ್ ಬಗ್ಗೆ ತರಬೇತಿ ಬೇಕು. ನಿಮ್ಗೆ ಯಾವುದೇ ಟಾಪಿಕ್ ಬಗ್ಗೆ ಆಗ್ಲಿ ತರಬೇತಿ ಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನೀವು ಕೇಳ್ಕೊಂಡ್ರೆ ನಮ್ಮ ವಿಜ್ಞಾನಿಗಳ ಫ್ರೀ ಇರೋದ್ರ ಮೇಲೆ ಅಥವಾ ಅದಕ್ಕೆ ಸಪರೇಟ್ ನೀವು ಕೇಳಿರೋದಕ್ಕೆ ಯಾರಾದರೂ ಸ್ಪೆಷಲಿಸ್ಟ್ ಇದ್ರೆ ಅವ್ರನ್ನೂ ಕರೆಸಿ ನಾವು ಒಂದಿನ ತರಬೇತಿಯನ್ನ ಆಯೋಜನೆ ಮಾಡಿ ಖಂಡಿತವಾಗ್ಲೂ ನಿಮಗೆ ತರಬೇತಿಯನ್ನ ಮಾಡಿಕೊಡ್ತೀವಿ. ಈಗ ಒಂದು 10-15 ವರ್ಷಗಳ ಹಿಂದೆ ನಾವು ಹೋದ್ರೆ ಸಾಕಷ್ಟು ನಮ್ಮ ಕೃಷಿಕರು ಮನೆಗೆ ಒಂದೊಂದು ಜತೆ ಎತ್ತು ಸಾಕಾಣಿಕೆ ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಪ್ರತಿಯೊಂದನ್ನ ಈಗ ಉಳುಮೆ ಮಾಡೋದ್ರಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಬಳಸ್ತಾ ಇದ್ರು ಎತ್ತುಗಳನ್ನ. ಅಂದ್ರೆ ಇತ್ತೀಚೆಗೆಲ್ಲ ಎತ್ತುಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ. ಈಗ ಎತ್ತುಗಳನ್ನ ಯಾರು ಸಾಕಾಣಿಕೆ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ. ನಮ್ಮ ಕೃಷಿಕರು ಕೊಂಡ್ಕೊಂಬರ್ಬೇಕಂದ್ರೆ ಸಾಕಷ್ಟು ದುಬಾರಿ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಅವನ್ನ ಸಾಕ್ಬೇಕಪ್ಪ ಅಂತಂದ್ರೆ ಸರಿಯಾಗಿ ಮಳೆಗಾಲ ಆಗ್ತಾ ಇರಲ್ಲ, ಮೇವಿನ ಸಮಸ್ಯೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗೆಲ್ಲ ಯಂತ್ರಗಳಿಗೆ ಮಾರು ಹೋಗಿದ್ದಾರೆ ನಮ್ಮ ಕೃಷಿಕರು. ಭೂಮಿ ಉಳಿಮೆ ಇಡೋದ್ರಿಂದ ಹಿಡಿದು ಕಟಾವಿನ ಒಂದು ಹಂತದವರೆಗೂ, ಅಂದ್ರೆ ಈಗ ಭೂಮಿ ಉಳಿಮೆಗಾಗಿರ್ಬೋದು ಅಥವಾ ಕಟಾವಿಗಾಗಿರ್ಬೋದು ಅಥವಾ ಬಿತ್ತನೆಗಾಗಿರ್ಬೋದು, ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ಬಾಡಿಗೆ ರೂಪದಲ್ಲಿ ಈ ಯಂತ್ರಗಳ ಒಂದು ಸೌಲಭ್ಯ ಇದೆಯಾ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇನ್ಕ್ಯುಬೇಷನ್, ನೀವು ಹೇಳ್ತಿರೋದನ್ನ ಇನ್ಕ್ಯುಬೇಷನ್ ಸೆಂಟರ್ ಅಂತ ಕರಿತೀವಿ ನಮ್ಮಲ್ಲಿ. ಆತರ ಈಗ ಸದ್ಯಕ್ಕೆ ವ್ಯವಸ್ಥೆ ಇಲ್ಲ ಸರ್. ಅದನ್ನ ಬಿಟ್ರೆ ನಮ್ಮ ಝೋನಲ್ ಅಗ್ರಿಕಲ್ಚರ್ ಅಂಡ್ ಆರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ ನಮ್ಮಲ್ಲೇ ಬಬೂರ್ ಫಾರಂ ಅಲ್ಲಿ, ZAHRS ಅಂತ ಹೇಳ್ಬಿಟ್ಟು. ಅಲ್ಲಿ ಕೃಷಿ ಯಂತ್ರೋಪಕರಣಗಳ ಬಗ್ಗೆನೆ ಒಂದು ಅದಕ್ಕೆ ಒಂದು ವಿಭಾಗ ಇದೆ. ಅಲ್ಲಿ ನೀವು ಕೇಳಿದ್ರೆ ಪ್ರತಿಯೊಂದಕ್ಕೂ, ಮೊನ್ನೆ ನಾವು ಒಂದು ಕಾರ್ಯಕ್ರಮ ಈಗಷ್ಟೇ ಹೇಳ್ತಿದ್ದೆ, ಈರುಳ್ಳಿ ಬೀಜೋತ್ಪಾದನೆ ಹಿರಿಯೂರ ಹತ್ರ ಚಿಪ್ಪಿನಕೆರೆಯಲ್ಲಿ ನಾವು ಶುರು ಮಾಡಿದ್ವಿ ಅಂತ. ಅಲ್ಲಿ ಒಬ್ರು ರೈತರು ಈರುಳ್ಳಿ ಹಾರ್ವೆಸ್ಟ್ ಮಾಡ್ಲಿಕ್ಕೋಸ್ಕರ ಅವರು ವಿಶೇಷವಾಗಿರುವಂತಹ ಒಂದಿದನ್ನ ಹೇಳಿ ಈ ತರದ್ದೇ ನಮ್ಗೆ ಬೇಕು ಅಂತ ಅಂದ್ರು. ಅದನ್ನು ಸಹ ನಮ್ಮ ZAHRS ಇಂದ ತಯಾರು ಮಾಡಿ ಅದನ್ನು ಸಹ ರೈತರಿಗೆ ಸಿಗೋ ತರ ಮಾಡಿದ್ದಾರೆ. ಈ ಸೌಲಭ್ಯ ಸಿಗ್ಬೇಕು ಅಂತ ಅಂದ್ರೆ ನಿಮ್ಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಲ್ಲ ಅಂದ್ರೂ ಎಲ್ಲಾ ರೈತರು ಏನ್ ಮಾಡಬಹುದು ಅಂದ್ರೆ ಮುಖ್ಯವಾಗಿ ಈ ತರ ಕಮಾಡಿಟಿ ಬೇಸ್ಡ್ ಅಸೋಸಿಯೇಷನ್ಸ್, ಅದರ ಬಗ್ಗೆ ಒಂದು ತರಬೇತಿನೂ ಸಹ ಆಯೋಜನೆ ಮಾಡಿದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ಅದೇ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ಬಂದು ಮತ್ತೆ ಆಕಾಶವಾಣಿಯಲ್ಲಿ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಲ್ಲ ಅಂತ ಅಂದ್ರೂ ಯಾವುದೇ ಆಗ್ಲಿ ಒಬ್ಬರಿಂದ ಸಾಧ್ಯ ಇಲ್ದಲೇ ಇರೋದು ಒಂದು ಗುಂಪಿನಲ್ಲಿ ನಾವು ಸಾಧ್ಯ ಮಾಡಬಹುದು. ಒಂದು ಬೆರಳಲ್ಲಿ ಹಾಕ್ದಲೇ ಇರೋದು ಒಂದು ಮುಷ್ಟಿನಲ್ಲಿ ನಾವು ಮಾಡಬಹುದು. ರೈತರು ಏನ್ ಮಾಡ್ಬೇಕು, ನಾ ಒಬ್ನೇ ತಗೊಳಕ್ ಆಗಲ್ಲ, ಯಾವುದೇ ಎಕ್ವಿಪ್ಮೆಂಟ್ಸ್ ಆದ್ರೂ ತುಂಬಾ ಚೀಪ್ಗೆ ಸಿಗೋದು ಕಮ್ಮಿ ಕಮ್ಮಿ ಅಂದ್ರೂ ಒಂದು 3-4 ಲಕ್ಷ ಇರುತ್ತೆ. ಆದ್ರೆ ನಾವು ಕೃಷಿ ಯಂತ್ರೋಪಕರಣ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ರೈತರು ಕಮ್ಮಿ ಸಮಯದಲ್ಲಿ ಹೆಚ್ಚಿನ ಹೊಲ ಉಳುಮೆ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಹಿಡಿದು ಗ್ರೇಡಿಂಗ್ ವರ್ಗೂ ಸಹ ಮಾಡಬಹುದು. ಹಾಗಾಗಿ ರೈತರು ಏನ್ ಮಾಡ್ಕೋಬಹುದು, ನಮ್ಗೆಲ್ಲರೂ ಕೇಳಿದೀವಿ FPOs, ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, ಕಮಾಡಿಟಿ ಬೇಸ್ಡ್ ಅಸೋಸಿಯೇಷನ್ಸ್. ಕಮಾಡಿಟಿ ಬೇಸ್ಡ್ ಅಸೋಸಿಯೇಷನ್ಸ್ ಅಂದ್ರೆ ಯಾವುದೋ ಒಂದು ಕಮಾಡಿಟಿ ತಗೊಂಡು, ಫಾರ್ ಎಕ್ಸಾಂಪಲ್ ಬನಾನಾ ಇರಬಹುದು ಅಥವಾ ಅರೇಕಾ ನೆಟ್ ಇರ್ಬೋದು, ಇಲ್ಲ ಅರೇಕಾ ಪ್ಲೇಟ್ಸ್ ಮೇಕಿಂಗ್ ಅವ್ರು ಇರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಕಮಾಡಿಟಿ ಮೇಲೆ ಸಂಘಗಳು ಮಾಡ್ಕೊಳ್ಬೇಕು. ಆ ರೀತಿ ನೀವು ಸಂಘಗಳನ್ನ ಮಾಡಿಕೊಂಡು ಅದ್ರ ಮೇಲೆ ನೀವು ಕಾರ್ಯನಿರ್ವಹಿಸ್ತಾ ಹೋಗ್ಬೇಕು. ಉದಾಹರಣೆಗೆ ನೀವು ಈಗ ಅಡಿಕೆ ಬೆಳೆಗಾರರಿದ್ದೀರಾ ಅಥವಾ ತೆಂಗು ಬೆಳೆಗಾರರಿದ್ದೀರಾ, ತೆಂಗಿಗೆ ನಾನು ಯಾವುದೋ ಒಂದಕ್ಕೆ ನಿಮ್ಗೆ ರೇಟ್ ಸಿಗ್ತಾ ಇಲ್ಲ, ಟೊಮ್ಯಾಟೊ ಹೆಂಗಾಗುತ್ತೆ ಕೆಲವೊಂದ್ಸಲಿ ರೈತರು ಏನ್ ಮಾಡ್ಬಿಡ್ತೀವಿ ನಾವು, ಮಿಸ್ಟೇಕು, ಈ ಸತಿ ರೇಟ್ ಜಾಸ್ತಿ ಆಯ್ತು, ಎಲ್ಲರೂ ಅದನ್ನೇ ಬೆಳೆದ್ರೆ ಏನಾಗುತ್ತೆ, ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಇರುತ್ತೆ, ಆಗ ಆಬ್ವಿಯಸ್ಲಿ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅವಾಗ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ರೈತರೇ ನೀವು ಎಷ್ಟು ಜನನು ಸೇರ್ಕೊಂಡು ನಿಮ್ದೊಂದು ಸಂಘ ಇರುತ್ತೆ ಅಲ್ವಾ, ಆಗ ಒಂದು ವ್ಯಾಲ್ಯೂ ಅಡಿಷನ್ ಅದನ್ನ ನೀವು ಪ್ರೋಸೆಸ್ ಮಾಡ್ಲಿಕ್ಕೆ ನಿಮ್ಮ ಸಂಘದಲ್ಲೇನೆ ದುಡ್ಡು ಹಾಕೊಂಡ್ರೆ ನೀವು ಈಗ ಒಂದು 500 ಜನದ ಫುಟ್ ಎಫ್ ಪಿ ಓಸ್ ಅಲ್ಲಿ 1000 ವರೆಗೂ ಸದಸ್ಯರು ಇರ್ತಾರೆ. 1000 ಜನನೂ ಒಂದು ಚಿಕ್ಕ ಚಿಕ್ಕ ಅಮೌಂಟ್ 1,000 ರೂಪಾಯಿಯೋ 2,000 ರೂಪಾಯಿಯೋ ಹಾಕೊಂಡೋದ್ರು 300,000-400,000 ಒಂದು ನೀವು ಎಕ್ವಿಪ್ಮೆಂಟ್ ತಗೊಳ್ಳೋದು ಖಂಡಿತ ಕಷ್ಟ ಆಗಲ್ಲ. ಆ ರೀತಿ ನೀವು ಸಂಘಗಳನ್ನ ಮಾಡಿಕೊಂಡು ಆ ಸಂಘದ ಮುಖಾಂತರ ನೀವು ಒಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿಕೊಂಡು ನೀವೇ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ಕೋಬಹುದು. ಅದರಿಂದ ನೀವು ಆದಾಯನೂ ಮಾಡ್ಕೋಬಹುದು ನಿಮ್ಮ ಊರಿನಲ್ಲಿ. ಉದಾಹರಣೆಗೆ ಚಿತ್ರದುರ್ಗ ತಾಲೂಕಿನಲ್ಲಿ ಮಾಡ್ಕೊಂಡ್ರೆ ನೀವು ಮತ್ತೆ ಪಕ್ಕ ಹೊಳಲ್ಕೆರೆ ಇರ್ಬೋದು ಅಥವಾ ಚಳ್ಳಕೆರೆ ಇರ್ಬೋದು, ಪಕ್ಕದಲ್ಲಿರುವಂತಹ ರೈತರು ನಿಮ್ಮಿಂದ ಅದನ್ನು ತಗೊಂಡ್ರೆ ನೀವು ಅವ್ರಿಗೆ ಬಾಡಿಗೆ ಕೊಡ್ಬೋದು. ಆ ಬಾಡಿಗೆಯಿಂದನೂ ನಿಮ್ಗೊಂದು ಇನ್ಕಮ್ ಜನರೇಷನ್ ಆಗುತ್ತೆ. ಈ ರೀತಿ ನೀವೇ ರೈತರ ಮಟ್ಟದಲ್ಲಿ ನೀವೇ ಒಂದು ಇನ್ಕ್ಯುಬೇಷನ್ ಸೆಂಟರ್ನ ಮಾಡ್ಕೋಬಹುದು. ಅದು ಅಲ್ಲದೆ ನಮ್ಮ ಈ ಫಾರಂ ಸಹ ಒಂದು ಶುರು ಮಾಡಬೇಕು ಅಂತ ಇದೆ. ಅದು ವ್ಯವಸ್ಥೆ ಆದಾಗ ಖಂಡಿತವಾಗ್ಲೂ ಆಕಾಶವಾಣಿ ಮೂಲಕ ಮತ್ತು ನಮ್ಮ ವೆಬ್ಸೈಟ್ ಮೂಲಕ ಎಲ್ಲರೂ ನೀವು ಕೃಷಿ ವಿಜ್ಞಾನ ಕೇಂದ್ರದ ವೆಬ್ಸೈಟ್ ಇದನ್ನ ನೋಟ್ ಮಾಡ್ಕೊಳ್ಳಿ, www.kvkchitradurga.karnataka.government.in. ನೀವು ಈ ವೆಬ್ಸೈಟ್ಗೆ ಬಂದು ನಿಮ್ಗೆ ಏನೇ ಚಿತ್ರದುರ್ಗ ಈ ಕೆವಿಕೆಯಲ್ಲಿ ಏನೇನು ಸೌಲಭ್ಯಗಳಿದೆ, ನೀವು ಯಾವ್ಯಾವ ತರಬೇತಿನ ಪಡಿಬಹುದು, ಪ್ರತಿಯೊಂದು ಈಗ ಏನು ಅಂದ್ರೆ ಒಂದೊಂದು ಮಂತಿನಲ್ಲೂ ಸಹ ಏನೇನು ತರಬೇತಿಗಳನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಅರೇಂಜ್ ಮಾಡಿದೀವಿ ಅಂತ ವೇಳಾಪಟ್ಟಿ ತಯಾರು ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಜೂನ್ ಇಂದ ಬೇಕು ಅಂದ್ರೆ ಜೂನ್ ತಿಂಗಳಿನ ಮೊದಲನೇ ವಾರದಲ್ಲಿಯೇ ಈ ವೇಳಾಪಟ್ಟಿ ಸಿದ್ಧವಾಗಿ ನಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ. ನಾನ್ ನಿಮ್ಗೆ ಆಗ್ಲೇ ಮೊದಲು ಹೇಳ್ದಂಗೆ ನಮ್ಮಲ್ಲಿ ತರಬೇತಿಗೆ 25-30 ಜನ. ಸೊ ನೀವು ಮೊದಲೇ ಬಂದು ಫೋನ್ ಮಾಡಿ ಅಥವಾ ಕೇಳ್ಕೊಂಡ್ರೆ ನಮ್ಮ ಕೆವಿಕೆ ಫೋನ್ ನಂಬರ್ ಸಹ ನೋಟ್ ಮಾಡ್ಕೊಳ್ಳಿ, 08-193-200-0081. ಮತ್ತೊಂದ್ಸಲಿ ಹೇಳ್ತೀನಿ, 08-193-200-0081. ಈ ಕಚೇರಿಗೆ ಕಾಲ್ ಮಾಡಾಗ್ಲಿ ಅಥವಾ ಈ ವೆಬ್ಸೈಟ್ ಅಲ್ಲಿ ನೋಡ್ಬಿಟ್ಟಾಗ್ಲಿ ನಿಮ್ಗೆ ಏನ್ ತರಬೇತಿ ಸಿಗುತ್ತೆ ಅಂತ ನೋಡ್ಕೊಂಡು ನಿಮಗೆ ಸೂಕ್ತ ಇರುವಂತಹ ನಿಮಗೆ ಬೇಕಿರುವಂತಹ ತರಬೇತಿ ಬಗ್ಗೆ ಇಲ್ಲಿ ನಮೂನೆ ಮಾಡಬಹುದು. ಈ ರೀತಿ ನೀವು ನಮೂನೆ ಮಾಡಿಕೊಂಡು ನಿಮಗೆ ಬೇಕಿರುವಂತಹ ತರಬೇತಿ ಪಡ್ಕೊಳ್ಬಹುದು. ಹಾಗೆ ನೀವು ಏನೇ ಒಂದು ಎಫ್ ಪಿ ಓಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೇ ವಿಷಯದ ಬಗ್ಗೆನೂ ಗೈಡೆನ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಬಹುದು. ಈಗ ನಮ್ಮ ಕೃಷಿಕರಿಗೆ ವರ್ಷದ ಎಲ್ಲಾ ಕಾಲದಲ್ಲೂ ತರಬೇತಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಕೃಷಿ ಜೊತೆಗೆ ಉಪಕಸಗಳ ಬಗ್ಗೆ ಏನಾದರೂ ತರಬೇತಿ ಕೊಡ್ತಾ ಇದ್ರೆ, ಹಾಗಾದ್ರೆ ಯಾವ ಯಾವ ಉಪಕಸಬಿನ ಬಗ್ಗೆ ತರಬೇತಿ ಕೊಡ್ತಾ ಇದ್ರೆ? ನಮ್ಮಲ್ಲಿ ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಸರ್ ಎಲ್ರಿಗೂ ತುಂಬಾ ಈಗ ಪ್ರಚೋದನೆ ಆಗಿರುವಂತದ್ದು. ಈಗ ರೈತರೇ ಆಗ್ಲಿ ಬರೀ ಒಂದೇ ಆದಾಯ ನಂಬ್ಕೊಂಡಿದ್ರೆ ಅವ್ರಿಗೆ ಆದಾಯ ಸಿಗಲ್ಲ. ಸೊ ಇಂಟಿಗ್ರೇಟೆಡ್ ಆಗಿ ಅವರು ಬೇರೆ ಬೇರೆ ವಿಧ ಎಂಟರ್ಪ್ರೈಸಸ್ ಅನ್ನ ಮಾಡಿದ್ರೆ ಅಷ್ಟೇ ಅವ್ರಿಗೆ ಲಾಭ ಸಿಗ್ತದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ ನ ಅಳವಡಿಸಿಕೊಂಡು ಲಾಭ ಪಡೆದಂತಹ ರೈತರು ಇದ್ದಾರೆ. ನಿಂಗ ನಾಯಕ್ ಇರ್ಬೋದು, ಈ ವರ್ಷ ನಮ್ಮ ಕೃಷಿ ಮೇಳದಲ್ಲಿ ನಿಂಗ ನಾಯಕ್ ಮತ್ತು ಬಸಮ್ಮ ಅವ್ರಿಗೆ ಉತ್ತಮ ಕೃಷಿಕರು ಅಂತ ಹೇಳ್ಬಿಟ್ಟು ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಅವಾರ್ಡ್ ಸಿಕ್ಕಿದೆ. ಏನಕ್ಕೆ ಅಂದ್ರೆ ಅವರು ಕೃಷಿ ಅಲ್ಲದೆ ಅವರ ಉಪಕಸುಬುಗಳನ್ನ ಸಹ ಅಳವಡಿಸಿಕೊಂಡಿದ್ದಾರೆ. ಈ ರೀತಿ ವಿವಿಧ ಉಪಕಸುಬುಗಳ ಬಗ್ಗೆನೂ ಸಹ ನಮ್ಮಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ತಾರಸಿ ಕೈತೋಟ ಈ ವರ್ಷದಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಒಂದು ಡೆಮೋ ಯೂನಿಟ್ ನ ಸಿದ್ಧಪಡಿಸ್ತಾ ಇದ್ದೀವಿ. ಸೊ ರೈತರಿಗೆ ಆ ಡೆಮೋ ಯೂನಿಟ್ ಕಂಪ್ಲೀಟ್ ರೆಡಿ ಆದ್ಮೇಲೆ ರೈತರಿಗೆ ಅದರ ರಿಲೇಟೆಡ್ ತರಬೇತಿನ ಕೈಗೊಂಡು ಅವ್ರನ್ನ ಕರೆಸ್ತೀವಿ. ಅದೇ ಅಲ್ಲದೆ ಮತ್ತೊಂದು ಉಪಕಸಬು ಹನಿಬಿ. ನಮ್ಮಲ್ಲಿ ತುಂಬಾ ಜನ ರೈತರು ಬಂದವರು ಹೋದ ವರ್ಷದಲ್ಲಿ ತರಬೇತಿ ತಗೊಳ್ಳಿಕ್ಕೆ ಬಂದವರು, ನಾವು ಅವ್ರ ಹತ್ರ ಒಂದು ಫೀಡ್ಬ್ಯಾಕ್ ತಗೊಳ್ತೀವಿ. ನಿಮ್ಗೆ ನಾನು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದೀವಿ, ನಿಮ್ಗೆ ಏನ್ ತರಬೇತಿ ಬೇಕು, ಯಾವ ವಿಷಯದ ಬಗ್ಗೆ ತರಬೇತಿ ಬೇಕು. ಅದರಲ್ಲಿ ಸುಮಾರು ಜನ ಹನಿಬಿ ರೇರಿಂಗ್ ಮತ್ತೆ ವ್ಯಾಲ್ಯೂ ಅಡಿಷನ್ ಅಂತ ಅಂದ್ರು. ಜೇನು ಕೃಷಿ ಬಗ್ಗೆನು ಸಹ ನಾವು ಈ ಸಲ ಸ್ಯಾಂಕ್ಷನ್ ತಗೊಂಡಿದೀವಿ. ICAR ಅವರಿಂದ ನಮಗೆ ಸ್ಯಾಂಕ್ಷನ್ ಸಿಕ್ಕಿದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಜೇನು ಕೃಷಿ ಬಗ್ಗೆ ಒಂದು ಡೆಮೋ ಯೂನಿಟ್ ಶುರು ಮಾಡಬೇಕು ಅಂತ. ಸೊ ಈ ವರ್ಷದಲ್ಲಿ ನಾವು ಜೇನು ಕೃಷಿ ಬಗ್ಗೆನೂ ಸಹ ತರಬೇತಿ ಕೊಡ್ತಿರ್ತೀವಿ. ನೀವು ನಾ ಹೇಳ್ದಂಗೆ ವೆಬ್ಸೈಟ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲೂ ಸಹ ಅನೌನ್ಸ್ ಮಾಡಿಸ್ತೀವಿ, ಜೊತೆಲಿ ನಿಮಗೂ ಸಹ ಮಾಹಿತಿ ಕೊಡ್ತೀವಿ ಸರ್. ದಯವಿಟ್ಟು ಎಲ್ರಿಗೂ ತಿಳಿಸ್ಕೊಡಿ. ಈ ರೀತಿ ಪ್ರತಿಯೊಂದು ವಿವಿಧ ರೀತಿಯ ಉಪಕಸುಬುಗಳು, ಈ ಕುರಿ ಸಾಕಾಣಿಕೆ ಎಲ್ಲ ಮಾಡೋದಕ್ಕೆ ಸಹ ವಿವಿಧ ರೀತಿಯ ಡೆಮೋ ಯೂನಿಟ್ ಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವಂತಹ ವಿವಿಧ ಡೆಮೋ ಯೂನಿಟ್ ಮೇಲೆ ಸಹ ನಾವು ರೈತರಿಗೆ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತೀವಿ. ಈ ರೀತಿ ವಿವಿಧ ಉಪಕಸಬುಗಳು. ಇಷ್ಟೇ ಅಲ್ಲದೆ ನಿಮ್ಗೆ ಯಾವ್ದೋ ಒಂದಿರುತ್ತೆ, ರೇಷ್ಮೆ ಮಾಡಬೇಕು ಅಂತಿರುತ್ತೆ, ನಿಮ್ಗೆ ಯಾವುದೇ ಸ್ಪೆಸಿಫಿಕ್ ಆಗಿ ಬೇಕು ಅಂತ ಅಂದ್ರೂ ಸಹ ನೀವು ನಮ್ಮಲ್ಲಿ ಎಂಟ್ರಿ ಮಾಡಿದ್ರೆ ಅಥವಾ ಫೋನ್ ಮಾಡಿ ತಿಳಿಸ್ಕೊಟ್ರೆ ನಾವು ಖಂಡಿತವಾಗ್ಲೂ 30 ಜನ ರೈತರ ತಕ್ಷಣ ತರಬೇತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀವಿ. ಈಗ ಸಾಕಷ್ಟು ರೈತರಿಗೆ ತರಬೇತಿ ಕೊಡ್ತಾ ಇದ್ವಿ ವರ್ಷದ ಎಲ್ಲ ಕಾಲದಲ್ಲೂ ಅಂತ ಹೇಳಿದ್ರ, ಈಗೆಲ್ಲ ಬಿತ್ತನೆ ಕಾಲ ಬಂತು, ಈಗ ಮುಂಗಾರು ಸ್ಟಾರ್ಟ್ ಆಗುತ್ತೆ. ಈಗ ಸಾಕಷ್ಟು ಈಗ ಕೆಲವೊಬ್ಬರು ರೈತರು ತೋಟಗಾರಿಕೆ ಬೆಳೆಗಳನ್ನೂ ಬೆಳೀತಾರೆ ಅಂದ್ರೆ ಅಂತ ರೈತರಿಗೆ ಏನಾದರೂ ನಿಮ್ಮಲ್ಲೇ ಸಸಿ ಬೆಳೆದು ಕೊಡುವಂತ ಪದ್ಧತಿ ಏನಾದರೂ ಇದೆಯಾ? ಜೊತೆಗೆ ಈ ತರಕಾರಿ ಬೀಜಗಳನ್ನ ಏನಾದರೂ ರಿಯಾಯಿತಿ ದರದಲ್ಲಿ ಕೊಡುವಂತ ವ್ಯವಸ್ಥೆ ಏನಾದರೂ ಇದೆಯಾ? ಈ ನೀವು ಕೇಳಿದಂತ ಮಾಹಿತಿ ಇದು ಕೃಷಿ ಇಲಾಖೆಯಿಂದ ಸಿಗುತ್ತೆ, ಅದು ಬಿಟ್ರೆ ಹಾರ್ಟಿಕಲ್ಚರ್ IHR ಆ ಕಡೆಯಿಂದ ಸಿಗುತ್ತೆ. ಅತ್ರ ಈರುಳ್ಳಿ ಬೀಜಗಳನ್ನ ಮಾತ್ರ ಸಿಗುತ್ತೆ. ಆದ್ರೆ ನಮ್ಮಲ್ಲೇ ಇಲ್ಲಿ ಅವ್ರಿಗೆ ಕೆಲವೊಂದು ಗಿಡಗಳು ನರ್ಸರಿ ಯೂನಿಟ್ ಏನಿದೆ ಅಲ್ಲಿಂದ ಆ ಗಿಡಗಳಿಂದ ಸಿಗುತ್ತೆ. ನೀವು ಹೇಳ್ದಂಗೆ ಈಗ ಈ ಸೋಯಿಂಗ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈಗ ಬರೋ ಶುಕ್ರವಾರದಿಂದ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ, ವಿವಿಧ ಕಾರ್ಯಕ್ರಮಗಳನ್ನ. ನಾ ಹೇಳ್ದಂಗೆ ಹಾಗೇನೆ ನೀವು ವೆಬ್ಸೈಟ್ಗೆ ಬಂದ್ರೆ ನಿಮಗೆ ಪ್ರತಿಯೊಂದು ಏನೇನು ತರಬೇತಿಗಳು ಶುರುವಾಗುತ್ತೆ. ಅದು ಅಲ್ಲದೆ ಕರೆಕ್ಟ್ ಆಗಿ ಈಗ ಸರಿಯಾಗಿ ಈ ಮಂತ್ನಿಂದಾನೆ ನಾವು ಒಂದೊಂದು ಈ FLD ಇರ್ಬೋದು, ನಾ ಹೇಳಿದೆ ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತೀವಿ, ರೈತರ ತಾಕಿನಲ್ಲೇನೆ ತರಬೇತಿನ ಮಾಡ್ತೀವಿ ಅಂತ. ಈಗ ಬಿತ್ತನೆ ಶುರುವಾಗಿರೋದ್ರಿಂದ ರೈತರಿಗೆ ಅವ್ರ ತಾಕಿನಲ್ಲೇನೆ ತರಬೇತಿಗಳನ್ನ ಮತ್ತೆ ವಿವಿಧ ವಿಸ್ತರಣಾ ಚಟುವಟಿಕೆಗಳನ್ನ ಅಳವಡಿಸ್ಕೊಳ್ತಾ ಇದ್ದೇವೆ. ಈಗ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರ, ಹೆಚ್ಚಾಗಿ ನಾವು ಮಣ್ಣು ಮತ್ತು ನೀರಿನ ಪರೀಕ್ಷೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ವಿ, ರೈತರಿಗೆ ಇದ್ರ ಬಗ್ಗೆ ಸಾಕಷ್ಟು ತಿಳಿ ಹೇಳಿದ್ವಿ ಅಂತ ಹೇಳಿದ್ರ. ಈಗ ರೈತರಿಗೆ ತಿಳಿ ಹೇಳಿದ್ರೆ ಅಷ್ಟೇ ಸಾಲದು, ಅಂದ್ರೆ ಮಣ್ಣು ಮತ್ತು ನೀರನ್ನ ಯಾವ ರೀತಿ ಪರೀಕ್ಷೆಗೆ ತಗೊಂಡು ಬರಬೇಕು ಜಮೀನಿಂದ ಅಂತೇಳಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾ ಇದ್ರ? ನಮ್ಮಲ್ಲಿ ರೈತರ ಪಾಠಶಾಲೆ ಅಂತ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷ ಬೇರೆ ಬೇರೆ ಬೆಳೆಗಳಿಗೆ ರೈತರ ಪಾಠಶಾಲೆ ಅಂತ, ಫಾರ್ಮರ್ಸ್ ಫೀಲ್ಡ್ ಸ್ಕೂಲ್ ಅಂತ ಕರಿತೀವಿ. ಆ ರೈತರ ಪಾಠಶಾಲೆಯಲ್ಲಿ ಇರಬಹುದು, ಏನೇ ಮಾಡಿದ್ರು ಮೊದಲನೇದಾಗಿ ನಾವು ನಮ್ಮಲ್ಲಿ ಆ ಕಾಂಟ್ಯಾಕ್ಟ್ ಫಾರ್ಮರ್ಸ್ ಅಂತ ತಗೊಳ್ತೀವಿ. ಈಗ ನಾವು ಡೆಮಾನ್ಸ್ಟ್ರೇಷನ್ ಮಾಡಲಿ ಏನೇ ಮಾಡಲಿ 10 ಜನ ರೈತರು, ನಮ್ಮ ಈ ರೈತರ ಪಾಠಶಾಲೆಗೆ 30 ಜನ ರೈತರು. ಆ ರೈತರನ್ನ ನಾವು ತಗೊಂಡು ಅವ್ರಿಗೆ ಹೇಗೆ ಮಣ್ಣಿನ ಮಾದರಿ ತಗೋಬೇಕು, ಯಾಕೆ ಅಂತ ಅಂದ್ರೆ ಮಣ್ಣು ಸುಮ್ಮನೆ ಎಲ್ಲೋ ತಗೊಂಡ್ಬಂದ್ಬಿಟ್ರೆ ಅದು ಖಂಡಿತ ಆಗಲ್ಲ. ಟ್ರೂ ಸ್ಯಾಂಪಲ್ ಅಂದ್ರೆ ನಿಜವಾದ ಮಾದರಿ ಆಗಿರ್ಬೇಕು ಅವರು ಕೊಡೋ ಅಂಥದ್ದು. ಆ ಮಣ್ಣನ್ನ ಪರೀಕ್ಷೆಗೆ ಕೊಡ್ಲಿಕ್ಕೆ ತಗೊಳ್ಲಿಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಮೆಥಡ್ ಒಂದು ವಿಧಾನ ಇದೆ. ಆ ವಿಧಾನದಲ್ಲೇನೆ ಸಹ ರೈತರು ತಗೋಬೇಕು. ಖಂಡಿತವಾಗ್ಲೂ ನಮ್ಮ ರೈತರ ಪಾಠಶಾಲೆಯಲ್ಲಿ ನಾವು ತಿಳಿ ಹೇಳ್ತೀವಿ ಸರ್, ನೀವು ಹೇಗೆ ಯಾವ ವಿಧಾನದಲ್ಲಿ ಮಣ್ಣನ್ನ ತಗೋಬೇಕು ಅಂತ ಆ ರೀತಿ ತಿಳಿ ಹೇಳಿ ಅವ್ರಿಗೆ ಹೇಳ್ತೀವಿ. ಅವರು ನಮಗೆ ಅವಾಗ ಆ ವಿಧಾನದಲ್ಲೇನೆ ಮಣ್ಣನ್ನ ತಕ್ಕೊಟ್ರೆ ನಾವು ಆ ರೈತರ ಪಾಠಶಾಲೆಯಲ್ಲಿ ಬರುವಂತಹ ರೈತರು ಏನ್ 25-30 ಜನ ಬರ್ತಾರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅನ್ನೇ ನಾವು ಹೇಗೆ ಮಾಡಬೇಕು ಅಂತ ತಕ್ಕೊಡ್ತೀವಿ. ಅಂದ್ರೆ ಒಟ್ಟಾರೆ ನಿಮ್ಮ ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ರೈತರಿಗೆ ಸ್ನೇಹಿಯಾಗಿನೇ ಕೆಲಸ ಮಾಡ್ತಾ ಇದೆ, ಅಂದ್ರೆ ಸ್ನೇಹಿತರಾಗಿಯೇ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲು ಸರ್, ಇದನ್ನ ನಮ್ಮನ್ ಕೇಳೋದ್ಕಿಂತ ರೈತರನ್ನ ಕೇಳಬೇಕು. ಖಂಡಿತವಾಗಲು ನಾವು ರೈತರೇ ಬಂದಾಗ ಅವ್ರಿಗೆ ಏನು ಬೇಕಿರುತ್ತೆ ಮಾಹಿತಿಯನ್ನ ಕೊಟ್ಟು ಅವ್ರಿಗೆ ತರಬೇತಿ ಏನ್ ಬೇಕು ಅದನ್ನು ಸಹ ಎಲ್ಲ ಅರೇಂಜ್ ಮಾಡ್ಕೊಡ್ತಾ ಇದೀವಿ. ರೈತರು ಇದರ ಅನುಕೂಲ ತಗೋಬೇಕು, ಅವ್ರಿಗೆ ಏನ್ ಮಾಹಿತಿ ಬೇಕು ಬಂದ್ ಕೇಳಬೇಕು, ಅಥವಾ ಅವ್ರಿಗೆ ಏನಾದ್ರೂ ತರಬೇತಿ ಬೇಕಿರುತ್ತೆ ಅಥವಾ ಯಾವ್ದೋ ಒಂದು ಎಕ್ವಿಪ್ಮೆಂಟ್ಸ್ ಬೇಕಿರುತ್ತೆ. ಈಗ ನೀವು ಇನ್ಕ್ಯುಬೇಷನ್ ಸೆಂಟರ್ ಕೇಳಿದ್ರಿ, ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲ ಅಂದ್ರು ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಫೆಸಿಲಿಟಿ ಸಿಗುತ್ತೆ, ಮತ್ತೆ ಯಾರಿಂದ ಅವ್ರಿಗೆ ಆ ಮಾಹಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಆದ್ರೂ ನಾವು ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀವಿ. ಹೀಗೆ ನಾವು ರೈತರಿಗೆ ಈಗ ಒಂದು ನಾವು ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯ ಅಂತ ತಗೊಂಡ್ರೆ ಪ್ರಮುಖವಾಗಿ 3 ಅಂಶಗಳಿರುತ್ತೆ ಸರ್. ಯಾವ್ದ್ಯಾವ್ದು ಅಂದ್ರೆ ಬೋಧನೆ, ಸಂಶೋಧನೆ ಮತ್ತೆ ವಿಸ್ತರಣೆ. ಬೋಧನೆ ನಾವು ಮಕ್ಕಳಿಗೆ ಈಗ ಯಾರು ಅಗ್ರಿಕಲ್ಚರ್ ಕೃಷಿ ಮಾಡಬೇಕು BSc ಕೃಷಿ ಅನ್ನೋರಿಗೆ ಬೋಧನೆ ಮಾಡುವಂತದ್ದು ಒಂದ್ ವಿಂಗ್. ಮತ್ತೊಂದು ಬಂದು ಸಂಶೋಧನೆ, ಅದನ್ನ ZAHRS ಅವ್ರು ಮಾಡ್ತಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯವಾಗಿ ವಿಸ್ತರಣೆ, ಏನೇ ತಂತ್ರಜ್ಞಾನಗಳು ತಯಾರಾಗಿರಬಹುದು, ಏನೇ ತಂತ್ರಜ್ಞಾನಗಳನ್ನ ವಿಜ್ಞಾನಿಗಳು ಕಂಡು ಹಿಡಿದಿರಬಹುದು, ಇದನ್ನ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ನಾವು ರೈತರಿಗೆ ತಲುಪಿಸ್ಕೊಡ್ತೀವಿ. ನಮ್ಮಲ್ಲಿ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೈತರೇ ಎಲ್ಲ, ರೈತರೇ ಸ್ವವಿಜ್ಞಾನಿಗಳು. ಆದ್ರೇನು ಅಂದ್ರೆ ಅವ್ರು ಮಾಡೋದನ್ನೇ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಹಿತಿ ಕೊಡ್ತೀವಿ. ಇಷ್ಟೇ ಅಲ್ಲದೆ ಜನರಲ್ ಆಗಿ ಅವ್ರಿಗೆ ಏನೇ ತೊಂದರೆ ಇದೆ ಅಥವಾ ಅವ್ರಿಗೆ ಇಲ್ಲಿಗೆ ಬರ್ಲಿಕ್ಕಾಗಿಲ್ಲ ಏನೋ ಕೇಳಬೇಕಾಗುತ್ತೆ, ಒಂದು ಪೋರ್ಟಲ್ ಇದೆ ಸರ್, ಕಿಸಾನ್ ಸಾರಥಿ ಅಂತ ಹೇಳ್ಬಿಟ್ಟು ಪೋರ್ಟಲ್. ಎಲ್ಲಾ ರೈತರು ದಯವಿಟ್ಟು ಇದನ್ನು ಗಮನ ಇಟ್ಟು ಕೇಳಿಸ್ಕೊಂಡು ನೋಟ್ ಮಾಡ್ಕೊಳ್ಳಿ, ಕಿಸಾನ್ ಸಾರಥಿ ಅಂತ. ಟೋಲ್ ಫ್ರೀ ನಂಬರ್ ಇದೆ, ಅದಕ್ಕೆ ಏನೋ ನಿಮಗೆ ಚಾರ್ಜಸ್ ಕಟ್ ಆಗಲ್ಲ, ನಿಮ್ಗೆಲ್ರಿಗೂ ಗೊತ್ತು ಟೋಲ್ ಫ್ರೀ ನಂಬರ್ ಅಂತ. ಆ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಗೆ ಕೃಷಿಯ ಬಗ್ಗೆ ಯಾವುದೇ ತರಹದ ಮಾಹಿತಿ ಬೇಕು ಅಂದ್ರು ಈ ನಂಬರಿಗೆ ದಯವಿಟ್ಟು ಕರೆ ಮಾಡಿ ಕೇಳಿ. ಅವರು ತಕ್ಷಣ ಅಲ್ದಿದ್ರು ಅದಕ್ಕೆ ಸೂಕ್ತವಾದಂತಹ ವಿಜ್ಞಾನಿಗಳು ಅಥವಾ ಸೂಕ್ತವಾದಂತಹ ರಿಸೋರ್ಸ್ ಪರ್ಸನ್ಗೆ ಕನೆಕ್ಟ್ ಮಾಡ್ಕೊಡ್ತಾರೆ, ನಿಮ್ಗೆ ಕನೆಕ್ಟ್ ಮಾಡಿಕೊಟ್ಟು ಕೇಳ್ತಾರೆ. ಆ ನಂಬರ್ನ ನಮೂದಿಸ್ಕೊಳ್ಳಿ ಎಲ್ರು, 1800-1213-2175. ಖಂಡಿತವಾಗ್ಲೂ ಇಲ್ಲಿಗೆ ನೀವು ಕರೆ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಮಾಹಿತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಒಳ್ಳೇದು ಮೇಡಮ್, ಇಲ್ಲೇ ತನಕ ಈ ಒಂದು ರೈತ ಸ್ನೇಹಿ ಕೇಂದ್ರ ಅಂತ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಹಿರಿಯರು ತಾಲೂಕು ಬಬ್ಬೂರ್ ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲಾ ರೈತರು ಈ ಕಿಸಾನ್ ವಾಣಿಯನ್ನ ಈ ಟಾಪಿಕ್ನ ಕೇಳಿದ ನಂತರ ನಿಮಗೆ ಬೇಕಿರುವಂತಹ ಈ ಕೃಷಿ ವಿಜ್ಞಾನ ಕೇಂದ್ರವನ್ನ ಬಳಸಿಕೊಂಡು ಅದನ್ನ ಇನ್ನೂ ಹೆಚ್ಚು ರೈತ ಸ್ನೇಹಿ ಕೇಂದ್ರ ಮಾಡುವಂತದ್ದು ನಿಮ್ಮ ಕೈಯಲ್ಲಿದೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರೈತ ಸ್ನೇಹಿ ಕೇಂದ್ರ ಹಿರಿಯೂರು ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಫಾರಂ ಇಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣೆ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪ್ರೀತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ. Thank you.